ಬಾಲಿಗೆ ನೀರರಿ ಎಂದೋ ಬಾಲಿಗೆ ನೀರರು ಅಕ್ಕೆ ನಿನ್ನೆಗ ತಂದ ನೀರು ಬಾಲಿಗೆ ನೀರರು ಅಕ್ಕೆ ನಿನ್ನಗೆ ತಂದ ನೀರು ನಿನ್ನೆಗೆ ತಂದ ನೀರು ಮನಗ ಮಾಡಿದಡಿಗೆ ನಿನ್ನೆಗೆ ತಂದ ನೀರು ಮನೆಗೆ ಮಾಡಿದಡಿಗೆ ಮನೆಗೆ ಮಾಡಿದಡಿಗೆ ನಿಮ್ಮಂತ ಗೆಳೆಗರ ಬಂದೆ ಮನೆಗೆ ಮಾಡಿದಡಿಗೆ ನಿಮ್ಮಂತ ಗೆಣಿಗರ ಬಂದೆ ನಿಮ್ಮಂತ ಗೆಣಿಗರ ಬಂದೆ ಉಂಡೆ ತಿಂದೇವಾದೋ ನಿಮ್ಮಂತ ಗೆಣಿಗರ ಬಂದೆ ಉಂಡೆ ತಿಂದೇವಾದೋ ನಟಾಯಳೆ ಬುದ್ಧೆ ಯಾವಾಗ ಕಲತೆ ಮಡದೆ ನಿಂತಾಯಳೆ ಬುದ್ಧೆ ಯಾವಾಗ ಕಲತೆ ಮಡದೆ ನೆಟ್ಟ ಸಾಪುಗೆ ನೆಟ್ಟ ಅಂಗೊಳವೋದಿಲ್ಲೋ ನೆಟ್ಟ ಜಾಮುಗೆ ನೆಟ್ಟ ಅಂಗೊಳವೋದಿಲ್ಲೋ ಹಾಗೆ ಮುಡ್ದ ಮಾಲುಗೆ ಮುಡ್ದ ಅಂಗೊಳವೋದಿಲ್ಲೋ ಮುಡ್ದ ಮಾಲುಗೆ ಮುಡ್ದ ಅಂಗೊಳವೋದಿಲ್ಲೋ ಭತ್ತ ಕುಟ್ಟುವ ಹೇಳ್ತಾರೆ ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಗೋವಿಂದುರಾಯ ಲಂಬೋರು ಒತ್ತಾರರಿಯ ಮುನ್ನೆ ಮುನ್ನೇ ಮೆಟ್ಟಂದೆ ಮಾಡೋಗಿ ಅತ್ವಾನು ಒತ್ತಾರಯ್ಯ ಮುನ್ನೇ ಮೆಟ್ಟಂದೆ ಮಾಡೋಗಿ ಅತ್ವಾನು ಹಾಗೆ ಮೆಟ್ಟಂದೆ ಮಾಡೋಗಿ ಅತ್ತೇರೆ ಕೈಯೋ ಕಾಲು ಮಾರೆ ತೊಳೆದಾನು ಮೆಟ್ಟಂದೆ ಮಾಡೋಗಿ ಅತ್ತೇರೆ ಕೈಯೋ ಕಾಲು ಮಾರೆ ತೊಳೆದಾನು ಅಯ್ಯೋ ಕಾಲು ಮಾರೆ ತೊಳೆದೇ ಮೂಡು ಬದಿಗೆ ಮೈವಾಗ ನಿಲ್ವಾನು ಅಯ್ಯೋ ಕಾಲು ಮಾರೆ ತೊಳೆದೇ ಮೂಡು ಬದಿಗೆ ಮಗುವಾಗ ನಿಲ್ವಾನು ಮೂಡು ಬದಿಗೆ ಮಗುವಾಗ ನಿಂತೇರೆ ಸೂರ್ಯ ಹೀಗೆ ಕೈಯ ಮುಗಿದಾನು ಮೂಡು ಬದಿಗೆ ಮಗುವಾಗ ನಿಂತೇರೆ ಸೂರ್ಯ ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ ಶಂಕರಣ್ಣ ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು ಅದಕ್ಕೆ ಬಹಳ ಸಂತೋಷ ಆಗಿದೆ ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ ನೋಡಪ್ಪ ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-13 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್ ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ ಇಲ್ವಲ್ಲ ಅದಕ್ಕೆ ತಡ ಆಗ್ತಾ ಇರೋದು ಇವತ್ತೇ ನಿಮ್ಮ ಆಧಾರ್ ಕಾರ್ಡ್ ಒಪ್ಪಿಗೆ ಪತ್ರ ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ ಹೊಸಬು ಲಕ್ಷ್ಮಣ್ ಗೌಡ ಅವರಿಂದ ಗುಮ್ಮಟೆ ಪಾಂಗ್ ಕೇಳಿದಿರಿ ಜನಪದ ಸಂಗೀತ ಇಲ್ಲಿಗೆ ಮುಕ್ತಾಯವಾಯಿತು ಆಕಾಶವಾಣಿ ಕಾರವಾರ ಈಗ ಸಮಯ 7 ಗಂಟೆಯಾಗಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವ ವಾಣಿ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ದಾವಣಗೆರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಇಂದಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ದಾವಣಗೆರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಏನಪ್ಪ ಇದು ಹೊಸ ವಯಸ್ಸು, ಫಸ್ಟ್ ಟೈಮ್ ಕೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ಕಣ್ರಿ, ನಿಮ್ ಲಿಸ್ಟಲ್ಲಿರೋ ಆರ್ಜೆ ಸಖಿಯಲ್ಲಿ ಇನ್ ಮುಂದೆ ನಾನು ಸೇರ್ತೀನಿ. ಹೆಸರು ಆಯಿಂದ ಸ್ಟಾರ್ಟ್ ಆಗಿ ತೀಯಿಂದ ಮುಗಿಸೋಕ್ಕಿಂತ ಮುಂಚೆ ಮಧ್ಯಕ್ಕೆ ದೀನ ಸೇರ್ಸೋದನ್ನ ಮರಿಬೇಡಿ. ವಯಸ್ಸು ಈಗ ತಾನೇ ಡಿಗ್ರಿಗೆ ಸೇರೋ ವಯಸ್ಸು ಅನ್ಕೊಳ್ಳಿ. ಊರು ಬೆಣ್ಣೆನಗರಿ, ದಾವಣಗೆರೆ ಯೂನಿವರ್ಸಿಟಿ ಹುಡುಗಿ ನಾನು. ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮವನ್ನ ನಮ್ಮ ಸ್ನೇಹಿತರಾದ ಸೈಯದ್ ಅವರ ದೇವರ ನಾಮದಿಂದ ಪ್ರಾರಂಭ ಮಾಡೋಣ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ, ಪಾಪವ ಮಾಡಿ ಹುಳವಾಗಿ ಹುಟ್ಟಿ, ನರಕದಲ್ಲಿ ಬೀಳುವುದಕ್ಕಿಂತ, ನರಕದಲ್ಲಿ ಬೀಳುವುದಕ್ಕಿಂತ ಪಾಪದ ಫಲವೇ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಯೂಶುವಲಿ ಯೂತ್ ನಮ್ಮ ದೇಶದ ಶಕ್ತಿ, ಫ್ಯೂಚರ್ ಎಲ್ಲ ನಿಂತಿರೋದು ಯೂತ್ ಇಂದ ಅಂತ ಹೇಳ್ತಾರೆ. ನಾನು ಇವತ್ತಿಲ್ಲಿ ಯೂತ್ ಬಗ್ಗೆ ಮಾತಾಡೋಣ ಅನ್ಕೊಂಡಿದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮೆಲ್ಲ ಯೂತ್ಸಲ್ಲಿ ಇರಬೇಕಾಗಿರೋ ಒಂದೆರಡು ಅಂಶಗಳನ್ನ ಒಂದು ನಾಲ್ಕು ಲೈನಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಇದು ನಮಗೆ ನಾವೇ ಹೇಳ್ಕೊಬೇಕಾಗಿರೋ ಮಾತುಗಳು. ಹೇ ಮನವೇ, ನೀ ಎಂದೂ ಸೋರದಿರು, ಎಲ್ಲರ ಮುಂದೆ ಬಗ್ಗದಿರು, ಮತ್ತೆಂದೂ ಹಿಗ್ಗದಿರು, ಹಿಗ್ಗಿ ನುಗ್ಗಿದರೆ ಎದ್ದು ಒದ್ದಿ ತನ್ನ ಕರ್ಮ, ನೀ ಎಂದೂ ಮರೆಯದಿರು. ಈ ಮಾತನ್ನ ನೀವೆಲ್ಲರೂ ನೆನ್ಪಿಟ್ಕೊಂಡು ನಿಮ್ಮ ಜೀವನನ ಸಾಕ್ಷಿ ಅಂತ ಹೇಳ್ತಾ, ನಮ್ಮ ಯುತ್ಸಲ್ಲಿ ಇರೋ ಮೇಜರ್ ಪ್ರಾಬ್ಲಮ್ ಅಂತ ಬಂದರೆ, ಅವರು ಇತ್ತೀಚೆಗೆ ಯಾಕೋ ಅವ್ರ ಮನಸ್ಸಿನ ಮಾತು, ಅವ್ರ ಬುದ್ಧಿ ಮಾತನ್ನ ಬಿಟ್ಟು ಬೇರೆ ಯಾರೋ ಮಾತನ್ನ ಕೇಳಿ ಡಿಸಿಷನ್ಸ್ ತಗೋಳೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದಾರೆ. ಮೇ ಬಿ ಅದೇ ಅನಿಸುತ್ತೆ ಪ್ರಾಬ್ಲಮ್ ಆಗ್ತಿರೋದು. ಈಗ ಫಾರ್ ಎಕ್ಸಾಂಪಲ್ ಸೋಷಲ್ ಮೀಡಿಯಾನೇ ತಗೊಳ್ಳಿ. ಯೂತ್ಸ್ ಅಂದರೆ ಸೋಷಲ್ ಮೀಡಿಯಾ, ಸೋಷಲ್ ಮೀಡಿಯಾ ಅಂದರೆ ಯೂತ್ಸ್ ಅನ್ನೋ ಥರ ಆಗಿಬಿಟ್ಟಿದೆ. ಸೋಷಲ್ ಮೀಡಿಯಾದಲ್ಲಿ ಏನೋ ಸುದ್ದಿ ಬಂತ, ನೋಡ್ಬಿಟ್ರ, ಪಕ್ಕದಲ್ಲಿರೋ ಲೈಕ್ ಒತ್ತುಬಿಟ್ರ, ಸ್ಟೇಟಸ್ಸಿಗೆ ಹಾಕ್ಬಿಟ್ರ, ಅದು ನಿಜ ಸುಳ್ಳ, ಎಷ್ಟು ಮಟ್ಟಿಗೆ ನಿಜ, ಎಷ್ಟು ದಿನ ಮುಂಚೆ ಬಂದಿರೋ ಸುದ್ದಿ, ಇವತ್ತಿಗದು ಮ್ಯಾಚ್ ಆಗುತ್ತಾ, ಯೋಚನೆ ಮಾಡಲ್ಲ. ಎಷ್ಟೊಂದು ಜನ ಯುತ್ಸು ತಮ್ಮ ತಮ್ಮ ವಿಚಾರನ ಬಿಟ್ಟು ಯಾರೋ ಫ್ರೆಂಡ್ ಹೇಳಿದ್ರು ಅಂತನೋ, ಅಥವಾ ಸೋಷಲ್ ಮೀಡಿಯಾದಲ್ಲಿ ಏನೋ ಪೋಸ್ಟ್ ಬಂತು ಅಂತನೋ ಅದ್ರ ಹಿಂದೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಒಪ್ಕೊಂತೀನಿ ಅಲ್ಲಿರೋದೆಲ್ಲ ಸುಳ್ಳು ಇರಲ್ಲ, ನಿಜ ಇರಲ್ಲ, ಬಟ್ ನಾವೇನಾರು ಒಂದು ಡಿಸಿಷನ್ ತಗೊಳಕ್ಕಿಂತ ಮುಂಚೆ, ಹೌದಾ ಅದು ನಿಜನಾ, ಮಾತಾಡ್ತಿರೋರು ಎಷ್ಟೇ ದೊಡ್ಡವರಾಗಿರಲಿ ಅಥವಾ ಎಷ್ಟೇ ಎಕ್ಸ್ಪೀರಿಯನ್ಸ್ ಇರಲಿ, ಅದು ನಿಮ್ಮ ಲೈಫಿಗೆ ರಿಲೇಟ್ ಆಗುತ್ತಾ, ನಿಮ್ಮ ಕೆಪಾಸಿಟಿಗೆ ಸೂಟ್ ಆಗುತ್ತಾ ಅಂತ ಯೋಚನೆ ಮಾಡಿ ಮುಂದುವರಿಬೇಕು. ಯುತ್ಸಿಗೆ ಬೇಕಾಗಿರೋದು ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್, ಮತ್ತೆ ಅವರ ನಿರ್ಧಾರದ ಮೇಲೆ ಅವ್ರಿಗಿರ್ಬೇಕಾಗಿರೋ ನಂಬಿಕೆ, ಅದು ಈಗ ಕಮ್ಮಿ ಆಗ್ತಿದೆ. ಒಂದು ಚಿಕ್ಕ ಎಕ್ಸಾಂಪಲ್ ತಗೊಂತೀನಿ. ನಮ್ಮ ರಿಲೇಟಿವ್ಸ್ ಎಲ್ಲ ನಾವು ಮಾತಾಡ್ಬೇಕಾರೆ ನನ್ನ ಕಸಿನ್ ಒಬ್ಳು ಅವ್ರ ಅಮ್ಮಂಗೆ ಮಮ್ಮಿ ಅಂತ ಕರೆದ್ಬಿಟ್ಲು. ನಾನು ನನ್ನ ಕಸಿನ್ಗೆ ಬೈದ್ಬಿಟ್ಟೆ, ಯಾಕೆ ಮಮ್ಮಿ ಅಂತೀಯಾ, ಮಮ್ಮಿ ಅಂದರೆ ಈಜಿಪ್ಟಲ್ಲಿರೋ ಡೆಡ್ ಬಾಡೀಸು ಅಂತ. ಅವಾಗ ನಮ್ಮ ಅಮ್ಮ ಒಂದು ಮಾತು ಹೇಳಿದ್ರು, ಯಾರೇ ಹೇಳಿದ್ರು ಅಂತ ನೀನು ಅದನ್ನೇ ನಂಬ್ಕೊಳ್ಳೋದಲ್ಲ, ಒಂದೊಂದು ವರ್ಡ್ಗೆ ಒಂದೊಂದು ಭಾಷೆಯಲ್ಲಿ ಒಂದೊಂದು ಥರ ಅರ್ಥ ಇರುತ್ತೆ ಅಂತ ಬೈದರು. ಮಮ್ಮಿ ಅಂದರೆ ಒಂದು ಭಾಷೆಯಲ್ಲಿ ಅಮ್ಮ ಅಂತ ಇದ್ರೆ ಇನ್ನೊಂದು ಭಾಷೆಯಲ್ಲಿ ಡೆಡ್ ಬಾಡಿ ಅಂತ ಇರುತ್ತೆ ಅಂತ. ಹೌದಾ ಅಂತ ನಾನು ಗೂಗಲ್ ಚೆಕ್ ಮಾಡಿದಾಗ ಏನು ಗೊತ್ತಾ, ನಮ್ಮ ಅಮ್ಮ ಹೇಳಿದ ನಿಜ, ಈಜಿಪ್ಟಲ್ಲಿ ಮಮ್ಮಿ ಅಂತ ಕರೀತಾರಲ್ಲ ಅದು ಡೆಡ್ ಬಾಡಿಸೇ, ಆದರೆ ಅದು MUMMY. ಆದರೆ ಅಮೆರಿಕದಲ್ಲಿ ಮಮ್ಮಿ ಅಂತ ಕರೀತಾರಲ್ಲ ಅದು MOMMY. ಅವತ್ತಿಂದ ನಾನು ಸ್ವಲ್ಪ ಸ್ವಲ್ಪ ನಮ್ಮ ಅಮ್ಮನ ಥರನೇ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋದನ್ನ ಕಲಿತಿದ್ದೀನಿ. ಇದೇ ಥರ ಎಲ್ಲರೂ ಯೋಚನೆ ಮಾಡಬೇಕು ಅನ್ನೋದು ನನ್ನ ಆಸೆ. ನಮ್ಮ ಸ್ನೇಹಿತರಾದ ರಮ್ಯ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಅವರಿಗೆ ಯುತ್ಸ್ ಬಗ್ಗೆ ಏನನ್ಸುತ್ತೆ, ಯುತ್ತಲ್ಲಿರೋ ಮೇಜರ್ ಪ್ರಾಬ್ಲಮ್ ಏನು ಅಂತ ಅವರ ಒಪಿನಿಯನ್ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ರಮ್ಯಾ ಅಂತ. ಯೂತ್ಸ್ ಅಂದರೆ ಇವಾಗ ಎಲ್ಲರೂ ಒಂದೇ ಥರ ಇರಲ್ಲ, ಎಲ್ಲರಲ್ಲೂ ಬೇರೆ ಬೇರೆ ಥರ ಆ್ಯಟಿಟ್ಯೂಡ್ ಇರುತ್ತೆ. ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದು, ಯೂಸ್ ಮಾಡ್ಕೊಳ್ಳದೆ ಇರೋದು ಅವ್ರ ಅಭಿಪ್ರಾಯ ಆಗಿರುತ್ತೆ. ಯೂತ್ಸ್ ಅಂದರೆ ಇವಾಗ ಒಂದು ಪವರ್ಫುಲ್ ಇರುತ್ತೆ, ಯೂತ್ಸ್ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಆಗ್ಬೋದು, ಬಟ್ ಅವರು ಹೇಗೆ ಇದನ್ನು ತೊಗೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯೂತ್ಸಲ್ಲಿರೋ ಪ್ರಾಬ್ಲಮ್ಸ್ ಏನು ಅಂದರೆ, ಅವರು ಇವಾಗ ಯಾರೋ ಒಬ್ರು ಏನೋ ಮಾಡಿದ್ರು ಅಂತ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗೋದು. ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ, ಬಟ್ ಒಳ್ಳೇದ್ರ ಮೇಲೆ ಜಾಸ್ತಿ ಅವರು ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಕೆಟ್ಟದ್ರ ಮೇಲೇನೆ ಮಾಡ್ತಾರೆ. ಹಂಗಂತ ಎಲ್ರೂ ಕೆಟ್ಟವರಾಗಿರಲ್ಲ, ಎಲ್ರೂ ಒಳ್ಳೆಯವರಾಗಿರಲ್ಲ. ಯೂತ್ಸ್ ಎಲ್ಲರೂ ಹೇಗಿರಬೇಕು ಅಂದರೆ, ಒಂದು ದಾರಿಲಿ ಯಾರಾದರೂ ನಡೆದ್ರೆ ಅದನ್ನು ಒಳ್ಳೇದ ಹಾಗೆ ಪಾಲಿಸಬೇಕು, ಈ ಥರ ಇರಬೇಕು ಅಂತ ನನ್ನ ಅನಿಸಿಕೆ. ಒಬ್ರೊಬ್ರು ಯೋಚನೆ ಒಂದೊಂದು ಥರ ಇರುತ್ತೆ. ಇಷ್ಟು ತನಕ ನಾವು ಮಾತಾಡಿದ್ವಿ ಯೂತ್ ಬಗ್ಗೆ. ಇದು ನನ್ನ ಶಾಯರಿ, ಇಷ್ಟ ಆದ್ರೆ ಹಂಗೆ ಮನ್ಸಲ್ಲೇ ಲೈಕ್ ಮಾಡಿ. ಕೈ ಹಿಡಿದು ಹೆಜ್ಜೆ ಬೆಸೆಯೋ ಆಸೆ ಮತ್ತದೇ ಗುಡಿಯ ಸುತ್ತ, ಸಪ್ತಪದಿಗೂ ಮೀರಿದ ಬಂದ ಬೆಸೆಯೋ ಆಸೆ ಕೊನೆಯುಸಿರು ಇರುವ ತನಕ. ಇದು ನಾ ನಿಮ್ಮ ಅದಿತಿ ಸೈನಿಂಗ್ ಆಫ್. ಇಂದಿನ ಹಿಂದೂ ದೇಶದ ನವ ಯುವಕರೇ, ನವ ಯುವತಿಯರೇ, ಯಾವುದು ಕಪ್ಪು ಯಾವುದು ಬಿಳುಪು, ಯಾವುದು ಸತ್ಯ ಯಾವುದು ಮಿಥ್ಯ, ಅರಿಯದೆ ನಡೆದು ಎಡವದಿರಿ ಎಡವದಿರಿ ಎಡವದಿರಿ. ಇಂದಿನ ಹಿಂದೂ ದೇಶದ ನವ ಯುವಕರೇ, ನವ ಯುವತಿಯರೇ, ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಆದಿಗುರು ಶ್ರೀ ಶಂಕರ, ಭಾರತ ಮಾತೆಯ ಕುಮಾರ, ಸಾರಿದ ಹಿಂದೂ ಧರ್ಮದ ಸಾರ, ಆತನ ಬೋಧನೆ ಅಮರ. ಆತನ ನಾಡು ಧರ್ಮದ ಬೀಡು, ಇಂದಾಯ್ತೆ ಅನೀತಿ ಗೂಡು. ಇಂದಿನ ಹಿಂದೂ ದೇಶದ ನವ ಯುವಕರೇ, ನವ ಯುವತಿಯರೇ. ಹಾಯ್ ಹಲೋ, ನೀವು ಕೇಳ್ತಿದ್ದೀರಾ ಆಕಾಶವಾಣಿ. ಪ್ರತಿದಿನದಂತೆ ಇವತ್ತು ಕೂಡ ನಿಮ್ ಜೊತೆ ಮಾತಾಡೋಕೆ ಅಂತ ನಾನ್ ಬಂದಾಯ್ತು. ಹೇಗ್ ನಡೀತಾ ಇದೆ ನಿಮ್ ದಿನ? ಫ್ರೆಂಡ್ಸ್, ಇವತ್ತು ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅನ್ಕೊಂಡಿರೋ ವಿಚಾರ ಯಾವ್ದು ಗೊತ್ತಾ? ನಾನ್ ನಿಮ್ ಜೊತೆ ಮಾತಾಡ್ತಿದ್ದೀನಿ ವಿವಿಧತೆಯಲ್ಲಿ ಏಕತೆ ಅನ್ನೋದ್ರ ಬಗ್ಗೆ. ಆತ್ಮೀಯರೇ, ವಿವಿಧತೆಯಲ್ಲಿ ಏಕತೆ ಎಂದರೇನು ಅಂತ ಪ್ರಶ್ನೆ. ಈ ಪ್ರಪಂಚ ವೈವಿಧ್ಯಮಯವಾಗಿ ಇರ್ತಕ್ಕಂಥ ಒಂದು ಜಗತ್ತು. ಈ ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ಪಾತ್ರಧಾರಿಗಳು. ಈ ಪಾತ್ರದಲ್ಲಿ ಒಬ್ಬರ ಪಾತ್ರದಂತೆ ಇನ್ನೊಬ್ಬರ ಪಾತ್ರ ಇಲ್ಲ. ಈ ಜಗತ್ತಿನಲ್ಲಿ ಒಂದು ಧರ್ಮ ಇದ್ದಂತೆ ಮತ್ತೊಂದು ಧರ್ಮ ಇಲ್ಲ. ಒಂದು ಭಾಷೆ ಇದ್ದಂಗೆ ಇನ್ನೊಂದು ಭಾಷೆ ಇಲ್ಲ. ಹೀಗೆ ಈ ಜಗತ್ತು ವೈವಿಧ್ಯಮಯವಾಗಿ ಇರ್ತಕ್ಕಂಥ ಒಂದು ಜಗತ್ತು. ಆದರೂ ವೈವಿಧ್ಯಮಯವಾದ ಈ ಜಗತ್ತಿನಲ್ಲಿ ನಾವು ಏಕತೆಯನ್ನು ಹೇಗೆ ಸಾಧಿಸುವುದು ನೋಡಕ್ಕೆ ಆಧ್ಯಾತ್ಮಿಕತೆಯ ಸಾಕ್ಷಿ. ಆಧ್ಯಾತ್ಮಿಕತೆಯಲ್ಲಿ ಹೇಳುತ್ತೆ, ನಾವೆಲ್ಲ ಒಂದೇ ತಂದೆ ಮಕ್ಕಳು, ಹುಟ್ಟು ಒಂದೇ ವೈವಿಧ್ಯಮಯವಾದ ಹಂತ. ಜಗತ್ತಿನ ಕುಟುಂಬ ಕೂಡ ವಿಶ್ವ ಕುಟುಂಬ. ಒಂದೇ ಒಂದು ಭಾವನೆಗಳಿಂದ ವೈವಿಧ್ಯತೆಯಲ್ಲಿ ಏಕತೆಯನ್ನು ತರಬಹುದಾಗಿದೆ. ಭೇದ ಭಾವಗಳನ್ನು ನಾವೆಲ್ಲ ಮರೆತು ವಿಶ್ವದಲ್ಲಿ ಅಣ್ಣ ತಮ್ಮಂದಿರಂತೆ, ಅಕ್ಕ ತಂಗಿಯರಂತೆ ಪ್ರೀತಿಯಿಂದ ವಿಶ್ವಾಸದಿಂದ ಬದುಕಲು ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ವೈವಿಧ್ಯತೆಯಲ್ಲಿ ಏಕತೆ ಎಂದು ಹೇಳಬಹುದು. ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ ಏಕೈಕ ರಾಷ್ಟ್ರ. ನಾವು ಉಸಿರಾಡುವ ಗಾಳಿ, ಜಲ, ನೆಲ, ಆಹಾರ ಹೇಗೆ ಒಂದಾಗಿದೆಯೋ ಹಾಗೆಯೇ ನಮ್ಮ ಭಾಷೆ, ವೇಷಭೂಷಣ, ಕಲೆ ಬೇರೆಯಾಗಿದ್ದರೂ ಭಾವನೆಗಳು ಒಂದೇ ಆಗಿವೆ. ಕೊನೆಯದಾಗಿ ನಾವೆಲ್ಲರೂ ಒಂದೇ. ನಮ್ಮಲ್ಲಿ ಭೇದ ಭಾವ ತಾರತಮ್ಯ ಇಲ್ಲದೆ ಎಲ್ಲರೂ ಖುಷಿಯಿಂದ ಸಂತೋಷದಿಂದ ಬದುಕೋಣ ಅಂತ ಹೇಳ್ತಾ ಇವಾಗ ಮೈಕನ್ನ ರಂಜಿತಾ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ನಾನು ಹೋಗ್ತಾ ಇದ್ದೀನಿ. ಬಾಯ್. ಹಾಯ್ ಸ್ನೇಹಿತರೆ, ಎಲ್ರಿಗೂ ವಂದನೆಗಳು. ರಂಜಿತಾ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಟಾಪಿಕ್ ಏನಂತ ಅಂದ್ರೆ ತಂತ್ರಜ್ಞಾನ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಹಾಗೂ ಆ ತಂತ್ರಜ್ಞಾನದಿಂದ ಆಗುವಂಥ ಉಪಯೋಗಗಳ ಬಗ್ಗೆ ನಾನು ಇವತ್ತಿನ ದಿನ ಮಾತಾಡ್ತಾ ಇದ್ದೀನಿ. ತಂತ್ರಜ್ಞಾನ ಅಂದರೆ ಏನು? ಭಾರತದಲ್ಲಿ ಇತ್ತೀಚಿನ ದಿನದಲ್ಲಿ ತಂತ್ರಜ್ಞಾನ ಹೆಚ್ಚು ಬೆಳವಣಿಗೆಯನ್ನು ಹೊಂದಿದೆ ಮತ್ತು ಭಾರಿ ಬೇಡಿಕೆಯನ್ನು ಪಡೆದುಕೊಂಡಿದೆ. ತಂತ್ರಜ್ಞಾನ ಅಂತ ಅಂದರೆ ಹೊಸ ಹೊಸ ಉಪಕರಣಗಳನ್ನು ಬಳಸಿ ಯಾವುದಾದ್ರೂ ಒಂದು ಗುರಿ ಸಾಧಿಸುವಂಥ ಕಾರ್ಯವನ್ನು ನಿರ್ವಹಿಸೋದಂತ ತಂತ್ರಜ್ಞಾನ ಅಂತ ಹೇಳ್ತಿದ್ದೀವಿ. ಈಗ ಹೇಳ್ಬೇಕಂತಂದ್ರೆ ಈಗ ನಮ್ಮ ದೇಶದಲ್ಲಂತ ಆಗೋ ಪರಿಸರ ಮಾಲಿನ್ಯ ಆಗಲಿ ಅಥವಾ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯದಿಂದ ವಾಹನಗಳಿಂದ ನಮಗೆ ಶಬ್ದ ಮಾಲಿನ್ಯ ಅಥವಾ ಪರಿಸರ ಮಾಲಿನ್ಯ ಒಂದಾಗ್ತಿದೆ. ಅದನ್ನು ತಡೆಗಟ್ಟಕ್ಕಂಥ ಇವಾಗ ಭಾರತದಲ್ಲಿ ವಿದ್ಯುತ್ ವಾಹನಗಳನ್ನು ಉತ್ಪಾದನೆ ಮಾಡ್ತಿದ್ದಾರೆ. ಪರಿಸರ ಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯ ತಡೆಗಟ್ಟಕ್ಕೋಸ್ಕರ ಇದನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ತಂತ್ರಜ್ಞಾನದ ಉಪಯೋಗಗಳಪ್ಪ ಏನು ಅಂತ ಅಂದರೆ ಕೊರೋನಾ ಅವಳಿಯಿಂದ ರಜೆ ಕೊಡ್ತಾ ಇದ್ದಾರೆ. ಇವಾಗ ನಮಗೆ ಶಿಕ್ಷಣ ಕಲಿಯೋಕೆ ತುಂಬ ಕಷ್ಟವಾಗ್ತಿದೆ. ಈಗ ಅದನ್ನು ನಾವು ಸರಿಪಡಿಸ್ಕೋಬೇಕಂದ್ರೆ ಫೋನಿನ ಮೂಲಕ ಆನ್ಲೈನ್ ಕ್ಲಾಸಸ್ಸನ್ನು ಕೇಳ್ತಾ ಇದ್ದೀವಿ. ಆ ಆನ್ಲೈನ್ ಕ್ಲಾಸ್ ಮುಖಾಂತರ ನಾವು ಶಿಕ್ಷಣವನ್ನು ಕಲಿತಾ ಇದ್ದೀವಿ. ಸಂವಹನದಲ್ಲಿ ತಂತ್ರಜ್ಞಾನವನ್ನು ನಾವು ಹೆಚ್ಚಾಗಿ ಕಾಣುತ್ತೇವೆ. ಸಂವಹನ ಅಂದರೆ ಮಾತು, ನಾವು ಮಾತನಾಡುವಾಗ ನಮಗೆ ತುಂಬಾ ಸ್ಪಷ್ಟವಾಗಿ ಮಾತಿನಿಂದ ಇದ್ರೆ ಇನ್ನೊಬ್ಬರನ್ನು ಆಕರ್ಷಿಸಬಹುದು. ಹಾಗೆ ಮತ್ತು ಉದ್ಯಮಕ್ಕೆ ತುಂಬಾ ತಂತ್ರಜ್ಞಾನ ಹೆಚ್ಚು ಬೇಡಿಕೆ ಇದೆ ಮತ್ತು ಇದರಿಂದ ತುಂಬಾ ಉಪಯೋಗವಾಗಿದೆ. ಉಪಯೋಗ ಹೇಗಾಗುತ್ತೆ ಅಂತ ಅಂದ್ರೆ ಈಗ ಕೃಷಿಕರಿಗೆ ತುಂಬಾ ಉಪಯೋಗ ಆಗಿದೆ, ಯಾಕಂದ್ರೆ ಅವರಿಗೆ ತುಂಬಾ ಸಹಾಯಕವಾಗಿದೆ. ಕಡಿಮೆ ಸಮಯದಲ್ಲಿ ಅವರು ತನ್ನ ಎಲ್ಲಾ ಕೆಲಸಗಳನ್ನ ತುಂಬಾ ಸಂಪೂರ್ಣವಾಗಿ ಮುಗಿಸ್ತಾ ಇದ್ದಾರೆ. ದೈಹಿಕ ಶ್ರಮವೂ ಸಹ ಕಡಿಮೆ ಆಗ್ತಾ ಇದೆ. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242 8700014242. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದ್ಬಿಟ್ಟು ಸಾಣಪ್ಪ ಅಂತೇಳಿ. ನಾನು ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಬಂದಿದ್ದೇನೆ. ನಾನು ಮಾತಾಡೋದು ಏನಪ್ಪಾ ಅಂದ್ರೆ, ಬಂಜಾರ ಸಮಾಜದಲ್ಲಿ ಅವರದೇ ಆದ ಉಡುಗೆ ತೊಡುಗೆಗಳು ಮತ್ತೆ ಅವರ ಸಂಸ್ಕೃತಿ ಪರಿಚಯ ಮಾಡ್ಕೊಡ್ತೀನಿ. ಉಡುಗೆ ತೊಡುಗೆ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಸೂಪರ್ ಕಂಟ್ರಿ. ಹೇಳ್ಬೇಕಂದ್ರೆ ಅವ್ರ ಕಾಸ್ಟ್ಯೂಮ್ಸ್ ಮತ್ತ ಅವರು ಡ್ರೆಸ್ ಅಂದ್ ಹೇಳ್ಕೊಳಕ್ಕೆ ಒಂಥರ ಖುಷಿ ಆಗುವಂತ ವಾತಾವರಣ ನೋಡಿದ್ರೆ ಇಂಥವ್ರೆ ಅಂತೇಳಿ ಗುರುತಿಸಬಹುದು. ಅಂತ ದೀಪಾವಳಿ ಹಬ್ಬ ಅಂತೇಳಿ ಮಾಡ್ತಾರೆ ಆ ಸಮಾಜದಲ್ಲಿ, ಬಂಜಾರ ಸಮಾಜದಲ್ಲಿ ಎಲ್ಲರೂ ಒಟ್ಟಿಗೆ ಹೋಗಿ, ಮಹಿಳೆಯರಷ್ಟೇನೆ ಬಾಯಿಸು ಹೋಗೋ ಹಾಗಿಲ್ಲ, ಅಲ್ಲಿರುವಂತಹ ಹಲವಾರು ವಿಧದ ಹೂಗಳನ್ನು ಕಿತ್ಕೊಂಡು ಬಂದು ತಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ಎಲ್ಲರ ಮನೆಯಲ್ಲಿ ಹೋಗಿ ಈ ಹಬ್ಬದ ವಿಶೇಷತೆಯನ್ನು ಹೇಳಿ ಬರ್ತಾರೆ. ನೆಕ್ಸ್ಟ್ ಹೇಳಿ ಬಂದ ಮೇಲೆ ಅವರು ಒಂದು ಪದ ಅನ್ನೋದು ಹೇಳ್ತಾರೆ, ಕತ್ತಲೆಯಿಂದ ಬೆಳಕಿನಡೆಗೆ ಚಲಿಸಿ ಅಂತೇಳಿ ಒಂದು ವಾಕ್ಯ ಹೇಳ್ತಾರೆ ಅವರು. ವರ್ಷೇರ್ ದಾಡೇರ್ ಕೋರ್ ದಾಡೇರ್ ಲಕ್ಷ್ಮೀ ತೋ ನ ಮೇರಾ, ವರ್ಷೇರ್ ದಾಡೇರ್ ಕೋರ್ ದಾಡೇರ್ ಲಕ್ಷ್ಮೀ ತೋ ನ ಮೇರಾ. ಸಕಮ ಅವರು ಬಂಜಾರ ಸಮಾಜದಲ್ಲಿ ಉಡುಗೆ ತೊಡುಗೆ ಬಗ್ಗೆ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಅವರಿಂದ ತಿಳ್ಕೊಳ್ಳೋಣ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಸಾಕಮ್ಮ. ಬಂಜಾರ ಸಂಸ್ಕೃತಿಯ ವೇಷಭೂಷಣ ಅದನ್ನ ತಯಾರು ಮಾಡಕ್ಕೆ ಒಂದ್ ವರ್ಷ ಆದ್ರೂ ತಗೊಂತಾರೆ. ಬರೀ ಕೈಯಿಂದಾನೇ ಮಾಡೋದು ಅದನ್ನ ಹಾಕೊಳ್ಳುವಂತ ಡ್ರೆಸ್. ಫಸ್ಟ್ ಗ್ಲಾಸ್ ಅಂತ ಒಂತಾರೆ, ಅದನ್ನ ಕಟ್ ಮಾಡಿ ರೌಂಡ್ ಶೇಪ್ ಅಲ್ಲಿ ಇರುತ್ತೆ, ಚೌಕದಲ್ಲಿ ಇರ್ತವೆ, ಮತ್ತೆ ತ್ರಿಭುಜ ಗ್ಲಾಸ್ ಅನ್ನ ಯೂಸ್ ಮಾಡ್ತಾರೆ. ಅದರಲ್ಲಿ ದಾರದಿಂದ ಹೊಲ್ದ್ಕೊಂಡು ಕೋಡಿ ಅಂತ ಇರ್ತವೆ, ಗುಂಡೆಗಳು, ಇನ್ನು ಮುಂತಾದಗಳನ್ನ ಎಲ್ಲ ಸೇರಿಸ್ಕೊಂಡು ಡ್ರೆಸ್ ಅನ್ನ ತಯಾರು ಮಾಡ್ತಾರೆ. ದೀಪಾವಳಿ ಹಬ್ಬದಲ್ಲಿ ಮುಂಚೆ ಎಲ್ಲ ಹುಡುಗಿಯರು ಸೇರ್ಕೊಂಡು ರಾತ್ರಿ ಹೊತ್ತು ಒಂದು ತಿಂಗಳ ಮುಂಚೆನೆ ಎಲ್ಲ ಮನೆ ಮನೆ ಹೋಗಿ ಹುಡುಗಿರನ್ನ ಕರ್ಕೊಂಡ್ಬರ್ತಾರೆ ಡ್ಯಾನ್ಸ್ ಮಾಡಕ್ಕೆ. ರಾತ್ರಿ ಎಲ್ಲರೂ ಸೇರ್ಕೊಂಡು ಸಾಂಗ್ ಹಾಡಿ ಡ್ಯಾನ್ಸ್ ಮಾಡ್ತಾರೆ. ದೀಪಾವಳಿ ಅಮಾವಾಸ್ಯೆ ಅಂತ ಮಾಡ್ತಾರಲ್ಲ, ಅವಾಗ ಅವ್ರವ್ರ ಮನೆ ದೇವರು ಒಬ್ಬರು ಆಂಜನೇಯ ಆಗಿರುತ್ತೆ, ಅವ್ರಿಗಂತಾನೆ ಹೋಮ ಮಾಡಿಸ್ತಾರೆ. ನೆಕ್ಸ್ಟ್ ಡೇ ಹೋಗ್ತಾರೆ ಎಲ್ಲ ಹುಡುಗಿಯರು ಸೇರ್ಕೊಂಡು ಹೂ ಮುರಿಯಕ್ಕಂತ. ಬಂಜಾರದ್ದು ಡ್ರೆಸ್ ಅದನ್ನೆಲ್ಲ ಹಾಕೊಂಡು ತಲೆ ಮೇಲೆ ಒಂದು ಮುಸುಕು ಮತ್ತೆ ಅದ್ರ ಮೇಲೆ ಒಂದು ಪುಟ್ಟಿಯನ್ನು ಹೊದ್ಕೊಂಡು ಹುಡುಗಿಯರೆಲ್ಲರೂ ಹೋಗಿ ಅಲ್ಲಲ್ಲಿ ಸೇರ್ಕೊಂಡು ಹಾಡು ಹೇಳ್ಕೊಂತ ಅಲ್ಲಿಂದ ಹೂ ಮುರ್ಕೊಂಡು ಮತ್ತೆ ದೇವರಿಗೆ ಅರ್ಪಿಸಿ ಸಾಯಂಕಾಲ ಒಂದೆಲ್ಲ ಹುಡುಗಿಯರು ಅಲ್ಲ ಸೇರ್ಕೊಂಡು ಸಗಣಿಯಿಂದ ರೌಂಡ್ ಶೇಪ್ ಅಲ್ಲಿ ಇದ್ ಮಾಡ್ಕೊಂಡು ಅದರ ಎಲ್ಲ ರೀತಿಯ ಹೂಗಳನ್ನ ಸೇರಿಸಿ ಎಲ್ಲರ ಮನೆ ಮುಂದೆ ಎರಡೆರಡು ಜೋಡಿಗಳನ್ನ ಇಟ್ಟು ಒಂದು ಹುಡುಗಿಗೆ ಮದುಮಗಳ ತರ ಮಾಡಿಸಿ ಅದ್ರ ಮೇಲೆ ಮಜ್ಜಿಗೆಯನ್ನ ಸೇರಿಸ್ತಾರೆ. ಅಲ್ಲಿ ಮಜ್ಜಿಗೆಯನ್ನ ಹಾಕೋಕರ ಒಂದು ಸಾಂಗ್ ಅನ್ನ ಹಾಡ್ತಾರೆ, ಆಟೆ ಝಾಟೆ ಢುಂಗಾರ್ ಖೋಳಾರ್ ಝಣ್ಣೀರೋ ಲಸ್ಕೋ ಲೂಣಿರೋ ಲಸ್ಕೋ ಎಂದು ಸಾಂಗ್ ಹಾಡಿ ಅಲ್ಲಿನ ಹಬ್ಬವನ್ನ ಆಚರಿಸುತ್ತಾರೆ. ಇಲ್ಲಿಗೆ ವಿರಾಮವನ್ನು ಕೊಡ್ತೀನಿ. ನೆಕ್ಸ್ಟ್ ಮೀನಾಕ್ಷಿ ಅವರು ಬರ್ತಿದ್ದಾರೆ ಕಾರ್ಯಕ್ರಮಕ್ಕೆ. ನಾಡಿ ನಂದ ಇಡೀ ಬಾವಳಿ ಬಂತು ಸಂತೋಷ ತಾಣಿ ನಮ್ಮಿ ಬಾಳ ಕಾರಿಂದ ನಾನಿಗೆ ಬಂದ ಶುಭ ವೇಳ ಈ ದಿವ್ಯ ಕಾಂತಿ ಮನದಿ ಪ್ರಶಾಂತಿ ಹೊಂದೆ ತಂಪ್ರೀತಿ ನಾಡಿ ನಂದ ಇಡೀ ಬಾವಳಿ ಬಾವಳಿ. ಮಿಥಿವಂತಕ್ಕೆ ಬುದ್ಧಿ ಕಣ್ಣಾಸೆ ಸೊಂಪು ತಂತು ನಾಡಿ ನಂದ ಇದೇ ಬಾವಳಿ ಹಾಯ್ ಹಲೋ ನಮಸ್ತೆ, ನಾನ್ ನಿಮ್ಮ ಆರ್ಜೆ ಸಖಿ ಮೀನಾಕ್ಷಿ. ಬನ್ನಿ ಪರಿಸರ ಸಂರಕ್ಷಣೆ ಬಗ್ಗೆ ತಿಳ್ಕೊಳ್ಳೋಣ. ಪರಿಸರ ಮಾನವನಿಗೆ ಎಷ್ಟು ಮುಖ್ಯ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪರಿಸರ ಇಲ್ಲದೆ ನಾವಿರೋದಕ್ಕೆ ಸಾಧ್ಯನೇ ಇಲ್ಲ. ಪರಿಸರದಿಂದ ನಮಗೆ ಎಲ್ಲ ಉಪಯೋಗ ಆಗ್ತಿದೆ ಹೊರತು ನಮ್ಮಿಂದ ಪರಿಸರಕ್ಕೆ ಯಾವುದೇ ತರಹದ ಉಪಯೋಗ ಇಲ್ಲ. ಪರಿಸರವನ್ನ ನಾವು ನಮ್ಮ ಸ್ವಂತಕ್ಕೋಸ್ಕರ ಎಷ್ಟು ಕೆಟ್ಟದಾಗಿ ಬಳಸ್ಕೊಳ್ತಾ ಇದ್ದೀವಿ ಅಂದ್ರೆ ನಾಳೆ ನಮ್ಗೆ ಯಾವ ತರ ತೊಂದರೆ ಸೃಷ್ಟಿ ಆಗ್ಬೋದು ಅನ್ನೋ ಒಂದು ಇಮ್ಯಾಜಿನೇಷನ್ ಕೂಡ ನಮ್ಗಳಲ್ಲಿಲ್ಲ. ನಮಗ್ ಬೇಕಾಗಿದ್ನ ವಸ್ತುನ ಯೂಸ್ ಮಾಡ್ಕೋಬೇಕು. ಏ ನಮ್ಮನೆಗಳಿಗೆ ಗಡ್ರೇಜ್ ಮಾಡಿಸ್ಕೋಬೇಕು, ಮಂಚ ಮಾಡಿಸ್ಕೋಬೇಕು, ಬರೀ ಈ ತರ ನಮ್ಗೆ ಉಪಯೋಗ ಮಾಡ್ಕೊಳ್ಳೋದನ್ನ ನೋಡ್ತಿದೀವಿ ಹೊರತು ನಾವು ಹಾಳು ಮಾಡೋದ್ರಿಂದ ನಾಳೆ ಏನ್ ತೊಂದರೆಗಳನ್ನ ನಾವು ಎದುರಿಸ್ಬೇಕಾಗುತ್ತೆ ಅನ್ನೋ ಪರಿಜ್ಞಾನ, ಒಂದು ಇಮ್ಯಾಜಿನೇಷನ್, ಕಲ್ಪನೆ ಕೂಡ ಯಾವ ಮನುಷ್ಯನಿಗೂ ಇಲ್ಲ. ಪರಿಸರಕ್ಕೆ ಮಾನವನ ಅವಶ್ಯಕತೆ ಏನಿಲ್ಲ. ಮನುಷ್ಯನಿಗೆ ಪರಿಸರದ ಅವಶ್ಯಕತೆ ಅನಿವಾರ್ಯವಿದೆ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಪ್ರಕೃತಿಯಲ್ಲಿ ಹುಡ್ತಾನೆ, ಪ್ರಕೃತಿಯಲ್ಲೇ ಬೆಳೀತಾನೆ, ಲಾಸ್ಟಿಗೆ ಕೊನೆಗೆ ಪ್ರಕೃತಿಯಲ್ಲೇ ಮಣ್ಣಾಗಿ ಹೋಗ್ತಾನೆ. ಆಗಿದ್ರೂ ಕೂಡ ಪ್ರಕೃತಿನ ಒಳ್ಳೆತನದಲ್ಲಿ ನೋಡ್ಬೇಕು, ಪ್ರಕೃತಿನ ನಾವು ಬೆಳೆಸ್ಬೇಕು, ಅದರ ಒಂದು ಸಂರಕ್ಷಣೆ ಮಾಡ್ಬೇಕು ಅಂತ ಯಾರಲ್ಲೂ ಇಲ್ಲ. ಏ ನಮ್ಗೆ ಉಪಯೋಗ ಆದ್ರೆ ಸಾಕು, ನಮಗ್ ಯೂಸ್ ಆದ್ರೆ ಸಾಕು, ಏ ನಾವು ಚೆನ್ನಾಗಿದ್ರೆ ಸಾಕು, ಬೇರೆ ಯಾರಿಗೇನಾದ್ರೂ ನಮ್ಗೇನು ಅದರಿಂದ ನಾಶ ಮಾಡೋದ್ರಿಂದ ನಾಳೆ ಉಸಿರಾಟಕ್ಕೆ ತೊಂದರೆ ಆಗ್ಬೋದು. ಪರಿಸರ ಎಷ್ಟು ಅವಶ್ಯಕತೆ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಅದು ಯಾವ ಒಂದು ಕಲ್ಪನೆ ಕೂಡ ಇಲ್ಲದೆ ಹಾಳು ಮಾಡೋದ್ರಲ್ಲಿ ಎಲ್ಲ ಎಕ್ಸ್ಪರ್ಟ್ ಆಗಿದ್ದೀವಿ ಹೊರತು ಅದನ್ನ ಉಳಿಸೋದ ಯೋಚನೆಗಳಿಗಾಗಿ ನಮ್ಗಳಲ್ಲಿಲ್ಲ. ಪರಿಸರದ ಬಗ್ಗೆ ಒಂದು ಹಾಡನ್ನ ಕೇಳ್ಕೊಂಡು ಮತ್ತೆ ವಾಪಸ್ ಬರೋಣ. ಇನಡಾಗ ಇತನ ಚಂದ ಈ ಸೊಬಗಾಗ ಈ ನೋಟ ಚಂದ ಈ ಬೆಳಗು ಬಿನ್ನಾಳ ಈ ಸೊಗಸು ವಯ್ಯಾರ ಉತ್ಸಾಹ ಉಲ್ಲಾಸ ಚೈತನ್ಯ ಆನಂದ ಈ ನಡಾಗ ಇತನ ಚಂದ ಈ ಸೊಬಗಾಗ ಈ ನೋಟ ಚಂದ ಹರಿಯುವ ಝರಿಗಳ ಧಾರೆಯಾದಲ್ಲಿ ಝುಳು ಝುಳು ಕಲರವ ಗುಂಪಿನ ಇಂಪಿನಾದಲ್ಲಿ ಕಲ ಕಲ ಇದೆ ಸ್ವರ್ಗ ಸ್ವರ್ಗ ಸ್ವರ್ಗ ಈ ಬೆಳಗು ಬಿನ್ನಾಳ ಈ ಸೊಗಸು ವಯ್ಯಾರ ಉತ್ಸಾಹ ಉಲ್ಲಾಸ ಚೈತನ್ಯ ಆನಂದ ಈ ನಡಾಗ ಈತನ ಚಂದ ಈ ಸೊಬಗಾಗ ಈ ನೋಟ ಚಂದ. ಪರಿಸರನ ಹಾಳು ಮಾಡೋದ್ರಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಉಳಿಸ್ಬೇಕು, ಬೆಳೆಸ್ಬೇಕು, ಅದನ್ನ ಇನ್ನು ಸಂರಕ್ಷಣೆ ಜಾಸ್ತಿ ಮಾಡ್ಬೇಕು ಅನ್ನೋ ಯಾವ ಕಲ್ಪನೆಯೂ ನಮ್ಮಲ್ಲಿ ಇಲ್ಲ. ಪರಿಸರನ ಉಳಿಸ್ಬೇಕು ಅಂದ್ರೆ ಗಿಡಗಳನ್ನ ಬೆಳೆಸೋದು ಮತ್ತೆ ಕಡಿದೆ ಇರೋ ತರ ನೋಡ್ಕೊಳ್ಳೋದು, ಕಾರ್ಖಾನೆಗಳನ್ನ ತ್ಯಾಜ್ಯಗಳನ್ನ ನದಿಗಳಿಗೆ ಬಿಡ್ತಕ್ಕಂಥದ್ರಿಂದ ಎಷ್ಟು ಮಲಿನ ಆಗ್ತಾ ಇದೆ ಅಂದ್ರೆ ಕುಡಿಯೋ ನೀರನ್ನು ಕೂಡ ಕಲುಷಿತ ಮಾಡಿ ಹಾಳು ಮಾಡ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ನನ್ನ ಫ್ರೆಂಡ್ ಆದ ಪ್ರತಾಪ್ ಅವ್ರನ್ನ ಒಂದು ಅಭಿಪ್ರಾಯವನ್ನ ಕೇಳಿ ಮತ್ತೆ ನಂತರ ಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ, ನಾನು ಪ್ರತಾಪ್ ಬಾರ್ಕಿ. ಈಗ ಪ್ರತಿಯೊಂದು ಮನೆಗೂ ಒಂದೊಂದು ಮರ ನೆಡಿಸಬೇಕು ಅಂತ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ಒಂದು ಮನೆಯಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ಗಳಿರ್ತಾರಲ್ವಾ, ಪ್ರತಿಯೊಂದು ಸ್ಟೂಡೆಂಟ್ ಒಂದೊಂದು ಸ್ಕೂಲ್ಗೆಲ್ಲ ಹೋಗ್ತಾ ಇರ್ತಾರೆ. ಸೊ ಅವ್ರ ಸ್ಕೂಲಲ್ಲಾಗಿರ್ಬೋದು ಅಥವಾ ಅವ್ರ ಕಾಲೇಜಲ್ಲಾಗಿರ್ಬೋದು ಅಥವಾ ಅವ್ರ ಮನೇಲಾಗಿರ್ಬೋದು, ಆ ಮನೇಲಿ ಇವಾಗ ಇಬ್ರು ಮಕ್ಕಳಿದಾರಂದ್ರೆ ಇಬ್ರು ಒಂದೊಂದು ಮನೇಲಿ ಅಥವಾ ಕಾಲೇಜ್ ಅಥವಾ ಸ್ಕೂಲಲ್ಲಿ ಅಲ್ಲಿಗೆ ನಾಲ್ಕು ಗಿಡಗಳಾಗುತ್ತೆ ಅಲ್ವಾ. ಸೊ ಈ ರೀತಿಯಾಗಿ ಗಿಡ ಮರಗಳನ್ನ ಬೆಳೆಸೋದ್ರಿಂದ ಪರಿಸರವನ್ನ ನಾವು ಸಂರಕ್ಷಣೆ ಮಾಡಬಹುದು ಅಂತ ಅನಿಸಿಕೆನ ನಾನು. ಪ್ರತಾಪ್ ಅವರ ಅಭಿಪ್ರಾಯವನ್ನ ಪರಿಸರ ಸಂರಕ್ಷಣೆ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ, ಈಗ ಇನ್ನೊಬ್ಬ ಸ್ನೇಹಿತನಾದ ಸಿದ್ದು ಅವರ ಅಭಿಪ್ರಾಯವನ್ನ ಕೇಳೋಣ. ಒಂದು ಸಾಲು, ಪೆಟ್ರೋಲ್ ತ್ಯಜಿಸಿ ನಾಡು ಉಳಿಸಿ ಅಂತಂದು. ಹಾಗೆ ಪೆಟ್ರೋಲ್ ಅನ್ನು ತ್ಯಜಿಸೋದ್ರಿಂದ ನಮ್ಮ ದೇಶದಲ್ಲಿ ಮರಗಿಡಗಳು ಹೆಚ್ಚು ಬೆಳಿಬಹುದು. ಅದರಿಂದ ಬಹಳ ಕಡಿದು ಇದು ಪೆಟ್ರೋಲಿಯಂ ಆಗ್ಲಿ ಕಲ್ಲಿದ್ಲಾಗ್ಲಿ ವೇಸ್ಟ್ ಮಾಡ್ತಾ ಇದ್ರೆ ಆಮೇಲೆ ಕಡೆ ಮಾಲಿನ್ಯ ಆಗ್ತಾ ಇದೆ. ಸೋಲಾರ್ ಇದು ನ್ಯಾಚುರಲ್ ಇದೆ, ಹೆಚ್ಚು ಉಪಯೋಗಿಸ್ಕೋಬೇಕು ಅಂತಂದು ಹೇಳ್ತಾರೆ. ಎಲ್ಲರೂ ಪರಿಸರ ಸಂರಕ್ಷಣೆ ಮಾಡ್ಬೇಕು, ಪರಿಸರ ಸಂರಕ್ಷಣೆ ಮಾಡ್ಬೇಕು. ಹೇಗ್ ಮಾಡ್ಬೇಕು ಒಂದೇ ಅಂತ ಕಂಟೆಂಟ್ ವಿಷಯ ಇಲ್ಲ, ಹೀಗೆ ಮಾಡ್ಬೇಕು. ಬರೇ ಗಿಡ ಬೆಳೆಸೋದ್ರಿಂದ ಪರಿಸರ ಸಂರಕ್ಷಣೆ ಮಾಡ್ದಂಗ ಆಗುತ್ತಾ? ಸಾಧ್ಯನೇ ಇಲ್ಲ. ಗಿಡ ಬೆಳೆಸೋದ್ರಿಂದ ಏನು, ಗಾಳಿ ಸಿಗತ್ತೆ, ವಾತಾವರಣ ಚೆನ್ನಾಗಿರತ್ತೆ, ಮತ್ತೆ ಆಮ್ಲಜನಕ ಬೇಕೇ ಬೇಕು ನಮ್ಗೆ. ನಾವು ಉಸಿರಾಡ್ಬೇಕು, ಈ ಪ್ರಕೃತಿಯಲ್ಲಿ ನಾವು ಬದುಕಬೇಕಂದ್ರೆ ನಮ್ಗೆ ಗಾಳಿ ಎಷ್ಟು ಮುಖ್ಯ ಅಂತ ಎಲ್ರಿಗೂ ಗೊತ್ತಿದೆ. ಆಮ್ಲಜನಕ ಇಲ್ಲದೆ, ಗಾಳಿ ಇಲ್ಲದೆ ನಾವು ಬದುಕೋದಕ್ ಸಾಧ್ಯನೇ. ಗಾಳಿ ಬೆಳಕು ಪ್ರತಿ ಒಂದು ಪರಿಸರದಿಂದನೇ ಸಿಗ್ತಾ ಇದೆ. ಗಿಡ ನಕ್ಕರೆ ಜಗ ನಗುವುದು, ಗಿಡ ಅಳಿದರೆ ಜಗ ಅಳುವುದು ಅನ್ನೋ ಹಾಗೆ ನಾವು ಬದುಕಬೇಕು ಅಂದ್ರೆ ಅನಿವಾರ್ಯ ಪರಿಸರ ಸಂರಕ್ಷಣೆ ಮಾಡಲೇಬೇಕು. ಏ ಇಲ್ಲಪ್ಪ, ನಾವು ಪರಿಸರ ಸಂರಕ್ಷಣೆ ಮಾಡಲ್ಲ ಅನ್ನೋ ಹಾಗಿದ್ರೆ ನಾವು ಇರ್ತೀವಿ ಅನ್ನೋದೇ ಕನ್ಸು. ವಾಹನಗಳನ್ನ ಅತಿಯಾಗಿ ಬಳಸ್ತೀವಿ, ಅದರಿಂದ ಬರ್ತಕ್ಕಂತ ಹೊಗೆಯಿಂದ ಆಗ್ಲಿ ವಾಯು ಮಾಲಿನ್ಯ ಆಗುತ್ತೆ, ಮತ್ತೆ ಅತಿಯಾಗಿ ಕಾರ್ಖಾನೆ ಬಳಸೋದ್ರಿಂದ ಮಾಲಿನ್ಯಗಳು ಮತ್ತೆ ಶಬ್ದ ಮಾಲಿನ್ಯ ಪ್ರತಿ ಒಂದು ಪರಿಸರಕ್ಕೆ ತೊಂದರೆ ಆಗೋ ಕೆಲಸನೇ ಮಾಡ್ತಿದೀವಿ ಹೊರತು ಲಾಭ ಆಗ್ತಕ್ಕಂಥದ್ದೇ ನಾವ್ ಯಾರು ಮಾಡ್ತಾ ಇಲ್ಲ. ಪ್ರತಿಯೊಬ್ಬರು ಪರಿಸರ ಸಂರಕ್ಷಣೆಯತ್ತ ಕೈ ಜೋಡಿಸ್ತಾ ಹೋದ್ರೆ ಸ್ವಲ್ಪ ಮಟ್ಟಿಗೆ ಆಗ್ಲಿ ಪರಿಸರ ಸಂರಕ್ಷಣೆ ತಕ್ಕ ಮಟ್ಟಿಗೆ ಮಾಡಬಹುದು. ಸಂರಕ್ಷಣೆ ಮಾಡೋದ್ರ ಕಡೆ ಗಮನ ಕೊಡ್ಬೇಕು. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ನೊಂದ ಮನಸ್ಸುಗಳಿಗೆ, ಬೇಸತ್ತ ಜೀವಿಗಳಿಗೆ ತಂಪಾದ ಗಾಳಿಯಲ್ಲಿ ನನ್ನ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿ ನಿಮ್ಮ ಮಾತನ್ನ ನಿಮ್ಮ ನೋವುಗಳನ್ನ ಹಂಚಿಕೊಳ್ಳುವಂತ ಈ ನಿಮ್ಮ ಮನೆಯ ಹುಡುಗ ಪ್ರತಾಪ್ ಬಾರ್ಕಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ವೆಲ್ಕಮ್. ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಇದು ಏರ್ ನೆಕ್ಸ್ಟ್. ಕೇಳುಗರೆ, ಈ ದಿನದ ಟಾಪಿಕ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸ್ಯಾಂಡಲ್ವುಡ್ ಸಮಾಚಾರ. ಸ್ಯಾಂಡಲ್ವುಡ್ ಸಮಾಚಾರ ಅಂದ್ರೆ ಕನ್ನಡ ಚಿತ್ರೋದ್ಯಮ ಯಾವ ರೀತಿ ಬೆಳಿಬೇಕು, ಬೆಳವಣಿಗೆ ಏನೇನೆಲ್ಲ ಅವಶ್ಯಕತೆ ಇದೆ, ಏನು ಮಾಹಿತಿಗಳು ಬೇಕು ಅನ್ನೋದನ್ನ ನೀವು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನನ್ನ ಜೊತೆ ಮಾತಾಡಬಹುದು. ಈಗ ಕನ್ನಡ ಚಿತ್ರೋದ್ಯಮದ ಬಗ್ಗೆ ತಿಳಿಯುವ ಮುಂಚೆ ಅದರ ಬಗ್ಗೆ ಒಂದು ಸಣ್ಣ ಅವಲೋಕನ ಇದ್ರೆ ಚೆನ್ನಾಗಿರುತ್ತಲ್ವಾ? ಸಂಸ್ಕೃತಿ ಮತ್ತು ಸಂಪ್ರದಾಯದಲ್ಲಿ ಇಡೀ ದೇಶದಲ್ಲಿಯೇ ನಮ್ಮ ನಾಡು ಕರುನಾಡು ಅತ್ಯಂತ ಶ್ರೀಮಂತವಾದದ್ದು. ಅದೇ ರೀತಿಯಾಗಿ ನಮ್ಮ ನಾಡಿನ ಸಂಪ್ರದಾಯದಂತೆ, ನಾಡಿನ ಸೊಗಡಿಗೆ ಹೊಂದುವಂತೆ, ನಮ್ಮ ವಾತಾವರಣಕ್ಕೆ ತಕ್ಕಂತೆ ಹಿಂದೆ ನಡೆದಂತ ಹಾಗೂ ಪ್ರಸ್ತುತ ನಡೆಯುತ್ತಿರುವ ಚಿತ್ರ ವಿಚಿತ್ರ ಭಿನ್ನ ವಿಭಿನ್ನ ಘಟನೆಗಳನ್ನು ಒಳಗೊಂಡಂತೆ ತೆರೆ ಮೇಲೆ ತರುತ್ತಿರುವ ನಮ್ಮ ಕನ್ನಡಿಗರ ಸಾಹಸ ನಿಜಕ್ಕೂ ಮೆಚ್ಚುವಂಥದ್ದು. ಓಕೆ, ಈಗ ನಮ್ಮ ಕಾಲರ್ ರೆಡಿಯಾಗಿದ್ರೆ ಯಾರು ಎಲ್ಲಿಂದ ಅಂತ ನಾವು ಕೇಳೋಣ. ಹಲೋ, ಹಾಯ್, ನಮಸ್ಕಾರ. ನನ್ನ ಹೆಸರು ಕಾವ್ಯ ಅಂತ, ರಾಣೆಬೆನ್ನೂರಿಂದ ಕಾಲ್ ಮಾಡ್ತಿರೋದು. ಓಕೆ, ನೈಸ್. ಕಾವ್ಯ ಅವರು ಏನ್ ಮಾಡ್ಕೊಂಡಿರೋ ತಾವು? ನಾನು ಡಿಗ್ರಿ ಕಂಪ್ಲೀಟ್ ಆಗಿದೆ, ಸೊ ಮನೆಯಲ್ಲಿದ್ದೀನಿ. ಕನ್ನಡ ಚಿತ್ರೋದ್ಯಮದ ಬೆಳವಣಿಗೆ ಬಗ್ಗೆ ಮಾತಾಡ್ತಿದ್ವಿ ನಾವು. ಕಾವ್ಯವರೇ, ಚಲನಚಿತ್ರದ ಬಗ್ಗೆ ಗೊತ್ತಿದೆ ನಿಮ್ಗೆ, ಸೊ ನಮ್ಮ ಇಂಡಸ್ಟ್ರಿಯಲ್ಲಿ ಇನ್ನು ಏನೆಲ್ಲ ಬೇಕಾಗಿದೆ, ನೀವು ಕೊಡುವಂತ ಸಜೆಷನ್ ಅಥವಾ ನಿಮ್ಮಲ್ಲಿರುವ ಐಡಿಯಾಗಳನ್ನ ನೀವು ನಮ್ ಜೊತೆ ಹಂಚ್ಕೋಬಹುದು. ಐಡಿಯಾ ಅಂತ ಏನು ಇಲ್ಲ, ಡಬ್ಬಿಂಗ್ ಗಳನ್ನ ಸ್ವಲ್ಪ ಕಡಿಮೆ ಮಾಡಿ ನಾವು ಕನ್ನಡದಲ್ಲಿ ಫಿಲ್ಮ್ ಮಾಡಿ ಅದನ್ನೇ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡಬ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓ ನೈಸ್, ಥ್ಯಾಂಕ್ ಯು ಸೋ ಮಚ್ ಕಾವ್ಯ ಅವರೇ. ಕೇಳಿದ್ರಲ್ಲ ಶ್ರವ್ಯಗಾರರೇ, ಕಾವ್ಯವರು ಹೇಳ್ತಾ ಇದ್ರು ಡಬ್ಬಿಂಗ್ ಇದು ನಮ್ಮ ಕನ್ನಡ ಇಂಡಸ್ಟ್ರಿಯ ಕಪ್ಪು ಚುಕ್ಕೆಗಳ ಆಗ್ಬಿಟ್ಟಿವೆ. ಸೊ ಹಾಗಾಗಿ ನಾವು ಡಬ್ಬಿಂಗ್ ಮತ್ತೆ ರಿಮಿಗಳನ್ನ ಕಡಿಮೆ ಮಾಡಿ ನಮ್ಮ ಸೊಮೆಗಳನ್ನ ಇನ್ನು ಜಾಸ್ತಿ ಮಾಡಬೇಕು ಅಂತ ಕಾವ್ಯವರ ಅಭಿಪ್ರಾಯ. ಓಕೆ, ನಾವೇನ್ ಬಗ್ಗೆ ಮಾತಾಡ್ತೀವಿ, ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಲ್ವಾ. ಕನ್ನಡ ಚಲನಚಿತ್ರ ಇದು ಯಾವ ರೀತಿ ತಯಾರಾಯ್ತು, ಹಿಂದೆ ಯಾವ ರೀತಿ ಬೆಳ್ಕೊಂಡು ಬಂತು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ನಾನು ನಿಮ್ಗೆ ಹೇಳ್ತೀನಿ. ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ, ಇದು ಏರ್ ನೆಕ್ಸ್ಟ್. ಕನ್ನಡದಲ್ಲಿ 1903 ಮೂಕಿ ಚಿತ್ರಗಳ ತಯಾರಿ ನಡೆಯುತ್ತಿತ್ತು. ಆದರೂ ಕೂಡ ಇತಿಹಾಸಕಾರರು ಹೇಳುವಂತೆ 1929 ತಯಾರಾದ ವಸಂತ ಸೇನೆ ಕನ್ನಡದ ಮೊದಲ ಮೂಕಿ ಚಿತ್ರ ಅಂತ ಹೇಳ್ತಾರೆ. ಸೊ ಇದಕ್ಕೂ ಮೊದಲೇ ಮೈಸೂರಿನ ಯುವರಾಜ ಕಂಠೀರವ ನರಸಿಂಹ ಒಡೆಯರ್ ಇವರು ವರದಾಚಾರರ ನಿರುಪಮ ನಾಟಕವನ್ನು ಚಿತ್ರೀಕರಿಸಿದ ಉಲ್ಲೇಖವಿದೆ. ಕನ್ನಡದಲ್ಲಿ 1921 1933 ನಡುವಣ ಅವಧಿಯಲ್ಲಿ ಸುಮಾರು 54 ಮೂಕಿ ಚಿತ್ರಗಳು ತಯಾರಾಗಿವೆ. 50ರ ದಶಕ ಇದು ಕನ್ನಡ ಚಿತ್ರೋದ್ಯಮದ ಭಾಗ್ಯೋದಯದ ಕಾಲವೆಂದೇ ಹೇಳಬಹುದು. ಈ 50ರ ದಶಕದಲ್ಲಿ ಹೊಸ ಪ್ರತಿಭೆಗಳು ಹರಿದು ಬಂದಂತ ಕಾಲವಿದು. ಈ 50ರ ದಶಕದಲ್ಲಿಯೇ ಕುಮಾರತ್ರಯರ್ ಎಂಬ 3 ಮುತ್ತುರತ್ನಗಳು ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಪಾದಾರ್ಪಣೆ ಮಾಡಿದಂತ ದಶಕ ಇದು. ಆ 3 ಕುಮಾರತ್ರಯಗಳು ಎಂದರೆ ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್ ಅಂಡ್ ಕಲ್ಯಾಣ್ ಕುಮಾರ್ ಅವರು. 1954 ಗುಬ್ಬಿ ಕರ್ನಾಟಕ ಫಿಲ್ಮ್ ರವರು ತಯಾರಿಸಿದ ಬೇಡರ ಕಣ್ಣಪ್ಪ ಚಿತ್ರ ತೆರೆ ಕಂಡ ವರ್ಷ ಕನ್ನಡಕ್ಕೆ ಒಂದು ಹೊಸ ಆಯಾಮ ಬಂದಂತೆ ಆಯಿತು. 70 ವರ್ಷಕ್ಕೂ ಮಿಗಿಲಾದ ಅವಧಿಯಲ್ಲಿ 1000+ ಚಿತ್ರಗಳ ಶ್ರೀಮಂತ ಪರಂಪರೆಯನ್ನುಳ್ಳ ಕನ್ನಡ ಚಿತ್ರರಂಗದ ಸ್ಥಾನಮಾನ ನಿಜಕ್ಕೂ ಮೆಚ್ಚುವಂತದ್ದು, ಅತ್ಯಂತ ದೊಡ್ಡದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಚಿತ್ರರಂಗಕ್ಕೆ ಕೀರ್ತಿ ಪ್ರತಿಷ್ಠೆಗಳನ್ನು ತಂದುಕೊಟ್ಟಂತ ಚಲನಚಿತ್ರ ಶ್ರೀಮಂತಿಕೆ ಕನ್ನಡದ್ದು. ಪ್ರತಿಭೆಗಂತೂ ಕೊರತೆ ಇಲ್ಲ, ಗೊತ್ತೇ ಇದೆ. ತಾಂತ್ರಿಕವಾಗಿ ಇಂದಿನ ಕನ್ನಡ ಚಿತ್ರರಂಗ 50 ವರ್ಷಗಳಲ್ಲಿ ಸಾಧಿಸಲಾಗದ್ದನ್ನು ಬರೀ 10 ವರ್ಷಗಳಲ್ಲಿ ಸಾಧಿಸಿದೆ ಅಂದರೆ ನಿಜಕ್ಕೂ ಮೆಚ್ಚುವಂತದ್ದು. ಈ ಶ್ರೀಮಂತ ಪರಂಪರೆಯಲ್ಲಿ ಹೊಸ ನಿರ್ದೇಶಕರು ಬರ್ತಾ ಇದ್ದಾರೆ, ಹೊಸ ನಟ ನಟಿಯರು ಬರ್ತಾ ಇದ್ದಾರೆ. ಇವರ ಕೈಯಲ್ಲಿ ಕನ್ನಡ ಚಿತ್ರೋದ್ಯಮದ ಭವಿಷ್ಯ ಉಜ್ವಲವಾಗಿದೆ ಎನ್ಬಹುದು. ರಭಸಗತಿ, ಹಿಂಸೆ, ಹೋರಾಟ, ಪ್ರೇಮ, ಕಾಮ ಇವೆಲ್ಲ ಇಂದಿನ ವಿಶ್ವ ಸಿನಿಮಾ ಶೈಲಿಗೆ ಅನುಗುಣವಾಗಿಯೇ ಕನ್ನಡ ಚಿತ್ರಗಳಲ್ಲೂ ಕಂಡು ಬರುತ್ತಿದೆ. ಓಕೆ, ಈಗ ನಾನು ನನ್ನ ಕಲೀಗ್ಸ್ ಆದಂತ ಕಾವ್ಯ ಅವರಿಗೆ ನನ್ನ ಮೈಕ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ಕಾವ್ಯ. ಇವತ್ತಿನ ಟಾಪಿಕ್ ಬಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಕನ್ನಡ ಚಿತ್ರರಂಗ, ಸ್ಯಾಂಡಲ್ವುಡ್ ಅಥವಾ ಚಂದನವನೋ ಅಂತನೂ ಸಹ ಕರಿತೀವಿ. ನಮ್ಮ ಕನ್ನಡ ಭಾಷೆಯಲ್ಲಿ ವೈವಿ ರಾವ್ ಅಂತಾನೆ ಫೇಮಸ್. ಯರವನ ಗುಡಿಪತಿ ರಾವ್ 1934 ನಿರ್ದೇಶಿಸಿದಂತಹ ಸತಿ ಸುಲೋಚನಾ ಇದು ಕನ್ನಡ ಭಾಷೆಯ ಮೊದಲ ಟಾಕಿ ಚಿತ್ರ ಆಗಿದೆ. ಇದು ಸುಬ್ಬಯ್ಯ ನಾಯ್ಡು ಮತ್ತು ತ್ರಿಪುರಾಂಬ ಲಕ್ಷ್ಮೀಬಾಯಿ ನಟಿಸಿದ ಚಿತ್ರವಾಗಿದೆ. ವಾಲ್ಮೀಕಿ ಅವರ ರಾಮಾಯಣ ಆಧಾರಿತ ಚಿತ್ರ ಇದಾಗಿದೆ. ಆರ್ ನಾಗೇಂದ್ರ ರಾವ್ ಅವರ ಸಂಗೀತದ ಜೊತೆಗೆ ರಾವಣನ ಪಾತ್ರ ಕೂಡ ಈ ಫಿಲ್ಮ್ ಅಲ್ಲಿ ಮಾಡ್ತಾರೆ. ಕೊಲ್ಹಾಪುರದ ಛತ್ರಪತಿ ಸ್ಟುಡಿಯೋದಲ್ಲಿ December 1933 ಚಿತ್ರೀಕರಣವನ್ನ ಪ್ರಾರಂಭಿಸ್ತಾರೆ. ಸೂರ್ಯನ ಬೆಳಕಿನಲ್ಲಿ ಹಾಗೂ ಪ್ರತಿಫಲಕಗಳನ್ನ ಬಳಸಿ ಈ ಚಿತ್ರನ ಮಾಡ್ತಾರೆ. ಹೇಗೆ ಅಂತ ಅಂದ್ರೆ ಸೂರ್ಯನ ಬೆಳಕು ಹೇಗೆ ಮೂವ್ ಆಗ್ತಾ ಇರುತ್ತೆ ಹಾಗೆ ಇವರು ಸಹ ದೊಡ್ಡ ದೊಡ್ಡ ಕನ್ನಡಿಗಳನ್ನ ಭುಜದ ಮೇಲೆ ಹೊತ್ಕೊಂಡು ತಿರುಗಾಡ್ತಾ ಇರ್ತಾರೆ. ಅಳೋ ಅಂತ ಸೀನ್ಗಳಲ್ಲೆಲ್ಲ ನಟಿಯರಿಗೆ ಗ್ಲಿಸರಿನ್ ಎಲ್ಲ ಆಗಿನ ಕಾಲದಲ್ಲಿ ಇರ್ಲಿಲ್ಲ. ಸೊ ಅದ್ರ ಬದಲು ನೀರಿನ ಹನಿಗಳನ್ನ ಎರಚ್ತಾ ಇದ್ರು. ಒಟ್ಟಾರೆಯಾಗಿ ಈ ಚಿತ್ರಕ್ಕೆ 40,000 ರೂಪಾಯಿಗಳನ್ನ ಆ ಕಾಲದಲ್ಲೇನೆ ಖರ್ಚು ಮಾಡಿರ್ತಾರೆ. ಯುದ್ಧದ ಸೀನ್ಗಳು ಸಹ ಈ ಸಿನಿಮಾದಲ್ಲಿ ಇರ್ತವೆ. 2 ಕ್ಯಾಮ್ರಾವನ್ನ ಬಳಸಿ ಫಿಲ್ಮ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ರೆಟ್ರೋ ಗೀತೆ ನಿಮ್ಗೋಸ್ಕರ ಪ್ಲೇ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಮಾಯವು ಹೊನ್ನು ಮಾಯವು ಮಣ್ಣು ಮಾಯವು ಈ ಜಗವೆಲ್ಲ ಮಾಯವು. ಶ್ರೀರಾಮ ನಾಮವ ಧ್ಯಾನ ಮಾಡಲು ಪಾಪವೆಲ್ಲ ಪರಿಹಾರವು. ಹರೆ ರಾಮ ಹರೆ ರಾಮ ಹರೆ ರಾಮ ನಮ ರಾಮ ಹರೆ ರಾಮ ರಾಮ ಹರೆ ರಾಮ ರಾಮ ಹರೆ ರಾಮ ರಾಮ ಹರೆ ರಾಮ. ಶ್ರೀ ಕೃಷ್ಣ ನಾಮದ ಮಹಿಮೆಯಿಂದ ಎಂದೆಂದು ನಮಗೆ ಆನಂದ. ಹರೆ ಕೃಷ್ಣ ಹರೆ ಕೃಷ್ಣ ಹರೆ ಕೃಷ್ಣ ಕೃಷ್ಣ ಕೃಷ್ಣ ಜಯ ಕೃಷ್ಣ ಕೃಷ್ಣ ಜಯ ಕೃಷ್ಣ ಜಯ ಕೃಷ್ಣ ಜಯ ಕೃಷ್ಣ. ಎಲ್ಲ ಮಾಯವೋ ಪ್ರಭುವೇ ಎಲ್ಲ ಮಾಯವೋ ಎಲ್ಲ ಮಾಯವೋ ಪ್ರಭುವೇ ಎಲ್ಲ ಮಾಯವೋ. ಜಾಲ ನಾನು ಮಾಯವು ನೀನು ಮಾಯವು ಕಣ್ಣು ಮುಚ್ಚಲು ಎಲ್ಲ ಮಾಯವು ಎಲ್ಲ ಮಾಯವು ಬನ್ನಿ ಮೈ ಮರೆತು ಕುಣಿಯೋ ನಾ